ಆತ್ಮೀಯರೆ, ಕಳೆದ ವಾರ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದೇ ರೀತಿಯಾಗಿ ವಾತಾವರಣ ವರ್ತನೆ ಮಾಡ್ಯದ ಅಂತ ಹೇಳ್ಬಹುದು. ಮಿಶ್ರ ವಾತಾವರಣ ಅನ್ನುವಂತಹ ಒಂದು ಸೂಚನೆಯನ್ನ ನಮ್ಮ ತಜ್ಞರು ನೀಡಿದ್ರು. ಅದೇ ಪ್ರಕಾರ ಮಿಶ್ರ ವಾತಾವರಣ ಇತ್ತು, ಹಗುರವಾಗಿ ಮಳೆ ಕೂಡ ನಾವು ಅನೇಕ ಭಾಗಗಳಲ್ಲಿ ನೋಡಿದ್ವಿ. ಅದರ ಜೊತೆಗೆ ಕೆಲವು ಕಡೆಗಳಲ್ಲಿ ಒಳ್ಳೆ ಮಳೆ ಆಗಿದ್ದು ಕೂಡ ನಮ್ಮ ಗಮನಕ್ಕೆ ಅದ. ತಾವು ಈ ವಿಚಾರಗಳನ್ನ ನಮ್ಮ ಜೊತೆಗೆ ಕೆಲವರು ಹಂಚಿಕೊಂಡಿದ್ದೀರಿ, ತಮ್ಮಲ್ಲಿ ಇರುವಂತಹ ಬೆಳೆಗಳ ಬಗ್ಗೆ ಕೂಡ ತಾವು ಮಾಹಿತಿಯನ್ನು ಕಳಿಸಿದ್ದೀರಿ. ಈಗೇನು ಸೋಯಾಬೀನ್ ಬೆಳೆ ನೋಡೋದಕ್ಕೆ ಬಹಳ ಖುಷಿಯಾಗ್ತದೆ, ಹಸಿರಾಗಿ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂತಹ ಬೆಳೆ ಕೆಲವರಲ್ಲಿ ಇದೆ, ಸಂತೋಷ ಆಗ್ತದೆ. ಕೆಲವೊಂದು ಕಡೆ ಇನ್ನು ಮೊಳಕೆಗೆ ಮಳೆ ಬಂದಿಲ್ಲ ಅನ್ನುವಂತಹ ಒಂದು ಬೇಸರ ಕೂಡ ಅದ. ಅನೇಕ ರೈತರು ಈ ಬಗ್ಗೆ ತಾವು ನಮಗೆ ಹೇಳಿದ್ದೀರಿ. ಹತ್ತಿ ಬೆಳೆ ಕೂಡ ತೇವಾಂಶದ ಕೊರತೆಯಿಂದ ನರಳತಾ ಇದೆ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಇನ್ನೂ ಅನೇಕ ಕಡೆಗಳಲ್ಲಿ ಮಳೆ ಆಗಿಲ್ಲ, ಎಲ್ಲೆಲ್ಲಿ ಮಳೆ ಆಗಿದೆ ಸಂತೋಷ, ಇನ್ನು ಎಲ್ಲಿ ಮಳೆ ಆಗಿಲ್ಲ ಅವರು ಯಾವುದೇ ಕಾರಣಕ್ಕೂ ಆತಂಕ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗೇನು ಇವು ದಿನಗಳದಾವ, ಇವು ಮಳೆಯ ದಿನಗಳೇ ಅದಾವ ಅಂತ ಹೇಳಿ ಹೇಳಬಹುದು. ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ಮಳೆ ಆಗುವಂತಹ ಸೂಚನೆ ಅದ. ಅದಕ್ಕಾಗಿ ಮಳೆ ಬರ್ತದ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನಾವು ನೀವೆಲ್ಲ ಮುಂದಿನ ದಿನಗಳನ್ನ ಸ್ವಾಗತ ಮಾಡೋದಕ್ಕೆ ಸಿದ್ಧರಾಗೋಣ. ಆತ್ಮೀಯರೆ, ಕಳೆದ ಅನೇಕ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಮಹಾರಾಷ್ಟ್ರದೊಳಗ ಭಾರಿ ಮಳೆಯಾಯಿತು, ಮತ್ತೆ ನಮ್ಮ ಉತ್ತರ ಕರ್ನಾಟಕದೊಳಗ ಕರಾವಳಿ ಪ್ರದೇಶಗಳಲ್ಲಿ, ಕೇರಳದೊಳಗ, ದೇಶದ ಅನೇಕ ಭಾಗಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ಮಳೆ ಆಯಿತು. ಈ ಮಳೆಯಿಂದಾಗಿ ಏನು ನಮ್ಮ ಜಲಾಶಯಗಳಿಗೆ ಒಳಹರಿವು ಬಂತು, ಅದರಿಂದಾಗಿ ಬಹುತೇಕ ನಮ್ಮ ಜಲಾಶಯಗಳು ತುಂಬಿ ನಿಂತಿದ್ದು ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ. ಈಗ ಮಳೆ ಕಡಿಮೆ ಆಗಿದ್ದಕ್ಕೆ ಒಳಹರಿವು ಕಡಿಮೆ ಅದ, ಆದರೂ ಕೂಡ ಬಹುತೇಕ ನಮ್ಮ ಜಲಾಶಯಗಳು, ಪ್ರಮುಖವಾದಂತಹ ಜಲಾಶಯಗಳು ತುಂಬಿರುವುದು ನಮಗೆ ನಿಮಗೆಲ್ಲ ಸಮಾಧಾನ ಕೊಡುವಂತಹ ಒಂದು ವಿಷಯ ಅಂತ ಹೇಳಬಹುದು. ನಮ್ಮಲ್ಲಿ ಅನೇಕ ಜಲಾಶಯಗಳದಾವ, ಅವುಗಳ ಬಗ್ಗೆ ಸ್ವಲ್ಪ ತಾವು ಮಾಹಿತಿ ಇಟ್ಟುಕೊಳ್ಳೋದು ಒಳ್ಳೆಯದು. ಜಲಾಶಯಗಳ ಗರಿಷ್ಠ ಮಟ್ಟ ಏನಿದೆ ಮತ್ತು ಈಗ ಸಂಗ್ರಹ ಆಗಿರುವಂತಹ ನೀರಿನ ಮಟ್ಟ ಎಷ್ಟದ ಅನ್ನೋದನ್ನ ನಾವು ಸ್ವಲ್ಪ ಗಮನಿಸೋಣ. ಪ್ರಮುಖವಾಗಿ ನಮ್ಮ ಭಾಗದೊಳಗಿರುವಂತಹ ಜಲಾಶಯ ಅಂತಂದ್ರೆ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಗರಿಷ್ಠ ಮಟ್ಟ ಅದರದು 519.6 ಮೀಟರ್ಗಳು, ಇಲ್ಲಿ ತನಕ 517.92 ಮೀಟರ್ನಷ್ಟು ಅದು ತುಂಬಿದೆ. ಒಳಹರಿವು ಸುಮಾರು 48,000 ಕ್ಯೂಸೆಕ್ಸ್ನಷ್ಟು ಅದ ಆಲಮಟ್ಟಿ ಜಲಾಶಯಕ್ಕೆ. ತುಂಗಭದ್ರಾ ಜಲಾಶಯದ ಗರಿಷ್ಠ ಮಟ್ಟ 1,633 ಫೂಟ್ಗಳು, ಈಗಿರುವಂತಹ ಮಟ್ಟ 1,632 ಅಡಿಗಳು, ಅಂತಂದ್ರೆ ಕೇವಲ 1 ಫೂಟ್ ಮಾತ್ರ ಬಾಕಿ ಇರುವಂತಹದ್ದು. ಅದಕ್ಕೆ ಸುಮಾರು 78,000 ಕ್ಯೂಸೆಕ್ಸ್ನಷ್ಟು ಒಳಹರಿವು ಇದೆ. ಘಟಪ್ರಭಾ ನದಿಗೆ ಹಿಡ್ಕಲ್ ಜಲಾಶಯ 2,175 ಗರಿಷ್ಠ ಮಟ್ಟ, ಈಗ ಇರುವಂತಹ ನೀರಿನ ಮಟ್ಟ 2,152 ಅಡಿಗಳು ಅಂತೇಳಿ ಹೇಳ್ತಾ ಇದ್ದಾರೆ. 5,500 ಕ್ಯೂಸೆಕ್ಸ್ನಷ್ಟು ಒಳಹರಿವು ಘಟಪ್ರಭಾ ನದಿಗೆ ಇದೆ. ಮಲಪ್ರಭಾ ಜಲಾಶಯದ ನೀರಿನ ಮಟ್ಟ ಗರಿಷ್ಠ 2,079.5 ಫೂಟ್, ಈಗ ಇರುವಂತಹ ನೀರಿನ ಮಟ್ಟ 2,068 ಅಡಿಗಳು, ಒಳಹರಿವು ಸ್ವಲ್ಪ ಕಡಿಮೆ ಅದ, 1,500 ಕ್ಯೂಸೆಕ್ಸ್ನಷ್ಟು ಅಂತ ಹೇಳ್ತಾ ಇದ್ದಾರೆ. ಲಿಂಗನಮಕ್ಕಿ ಏನು ನಮ್ಮ ಶರಾವತಿ ನದಿಗೆ ಇದೆ, ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಶರಾವತಿ ನದಿಯಿಂದಾಗಿ. ಪೂರ್ಣ ಮಟ್ಟ 1,819 ಫೂಟ್, ಈಗ ಇರುವಂತಹ ನೀರಿನ ಮಟ್ಟ 1,797.5 ಅಡಿಯಷ್ಟು, 11,500 ಕ್ಯೂಸೆಕ್ಸ್ನಷ್ಟು ಒಳಹರಿವು ಇದೆ. ಕೆಆರ್ಎಸ್ ಕಾವೇರಿ ನದಿಗೆ ಕನ್ನಂಬಾಡಿ ಅಣೆಕಟ್ಟು, ಪೂರ್ಣ ಮಟ್ಟ 124.8 ಅಡಿಗಳಷ್ಟು, ಕೇವಲ 1.5 ಫೂಟ್ ಮಾತ್ರ ಬಾಕಿ ಅದ. ಸಂಪೂರ್ಣವಾಗಿ ಈ ಜಲಾಶಯ ತುಂಬಿದ ಅಂತ ಹೇಳ್ಬಹುದು. ಕೆಆರ್ಎಸ್ನ ಒಳಹರಿವು 15,500 ಕ್ಯೂಸೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ಹೇಮಾವತಿ ಜಲಾಶಯದ ಗರಿಷ್ಠ ಮಟ್ಟ 2,922, ಸದ್ಯದ ಮಟ್ಟ 2,921.5, ಅಂದ್ರೆ ಕೇವಲ 1.5 ಫೂಟ್ ಮಾತ್ರ ಬಾಕಿ ಅದ. ಒಳಹರಿವು ಸುಮಾರು 7,000 ಕ್ಯೂಸೆಕ್ಸ್ನಷ್ಟು. ನಾರಾಯಣಪುರದ ಬಸವಸಾಗರ ಜಲಾಶಯಕ್ಕೆ ಈಗ ಒಳಹರಿವು ನಿಂತಿದೆ. ಯಾಕಪ್ಪ ಅಂತಂದ್ರೆ ಆಲಮಟ್ಟಿ ಜಲಾಶಯದಿಂದ ನೀರಿನ ಹರಿವನ್ನ ಬಂದ್ ಮಾಡಲಾಗಿದೆ. ಅದರ ಗರಿಷ್ಠ ಮಟ್ಟ 492.25 ಮೀಟರ್ಗಳು, ಈಗಿರುವಂತಹ ಮಟ್ಟ 491 ಮೀಟರ್ಗಳು ಅನ್ನುವಂತಹ ಸೂಚನೆ ನಮಗೆ ಸಿಗ್ತದ. ಇದು ನಮಗೆ ಬಹಳ ಸಂತೋಷ ಕೊಡುವಂತಹ ಒಂದು ಸಂಗತಿ ಅಂತ ಹೇಳ್ಬಹುದು. ನಮ್ಮ ಮುಖ್ಯವಾದಂತಹ ಜಲಾಶಯಗಳು ತುಂಬಿರುವುದರಿಂದ ನಮಗೆ ಸಾಕಷ್ಟು ಕೆಲಸಗಳಿಗೆ ಅದು ಪ್ರಯೋಜನ ಆಗ್ತದೆ. ವಿಶೇಷವಾಗಿ ವಿದ್ಯುತ್ ಉತ್ಪಾದನೆಗೆ ನಮಗೆ ಯಾವುದೇ ಅಡೆತಡೆ ಇಲ್ಲ ಅಂತ ಹೇಳ್ಬಹುದು. ಈಗಾಗಲೇ ಸರ್ಕಾರ ಈ ನಿಟ್ಟಿನೊಳಗೆ ಯೋಚನೆ ಮಾಡಿ ಹಸಿರು ವಿದ್ಯುತ್ ಅಂತಂದ್ರೆ ಜಲವಿದ್ಯುತ್ ಉತ್ಪಾದನೆಯನ್ನ ಹೆಚ್ಚು ಮಾಡೋದ್ರ ಕಡೆ ಗಮನ ಹರಿಸಿದೆ. ಈಗಾಗಲೇ ಈ ಒಂದು ನಿಟ್ಟಿನೊಳಗೆ ನಮ್ಮಲ್ಲಿ ವಿದ್ಯುತ್ ಉತ್ಪಾದನೆ ಸಾಕಷ್ಟಾಗಿದೆ. ಜಲವಿದ್ಯುತ್ ಶಕ್ತಿ ಏನದ ಅದರ ಪ್ರಮಾಣ ಈ ಕಳೆದ 15 ದಿವಸಗಳಲ್ಲಿ ಹೆಚ್ಚಾಗಿದೆ. ರಾಜ್ಯದೊಳಗ 17 ಜಲವಿದ್ಯುತ್ ಘಟಕಗಳದಾವ. ಅದರೊಳಗ ಏನು ಉತ್ಪಾದನೆ ಆಗ್ತಾ ಇತ್ತು ಜಲವಿದ್ಯುತ್, ಆ ಪ್ರಮಾಣದೊಳಗ 20-30 ಮಿಲಿಯನ್ ಯೂನಿಟ್ಗಳಷ್ಟು ಏರಿಕೆ ಕಂಡದ. ಸದ್ಯಕ್ಕೆ ಒಂದು ದಿವಸಕ್ಕೆ 40-45 ಮಿಲಿಯನ್ ಅಂದ್ರೆ 10,00,000 ಯೂನಿಟ್ಗಳಷ್ಟು ವಿದ್ಯುತ್ ಲಭಿಸ್ತಾ ಇದೆ. ಇದು ಬಹಳ ಸಂತೋಷ ಕೊಡುವಂತಹ ವಿಚಾರ. ಇದರಿಂದ ಏನಾಗ್ತದ ಅಂತಂದ್ರೆ ನಮ್ಮ ಕಲ್ಲಿದ್ದಲು ಸ್ಥಾವರಗಳೇನದಾವ, ಉಷ್ಣ ವಿದ್ಯುತ್ ಸ್ಥಾವರಗಳೇನದಾವ, ಅವುಗಳ ಮೇಲಿನ ಒಂದು ಅವಲಂಬನೆ ಅಥವಾ ಅವುಗಳ ಮೇಲೆ ಏನು ಒತ್ತಡ ಇದೆ ಅದು ಕಡಿಮೆ ಆಗ್ತದೆ. ಕಲ್ಲಿದ್ದಲನ್ನ ನಾವು ಉರಿಸೋದು ಕಡಿಮೆ ಮಾಡಿದೀವಿ ಅಂತಂದ್ರೆ ಪರಿಸರ ಮಾಲಿನ್ಯ ಕೂಡ ಕಡಿಮೆ ಆಗ್ತದೆ. ಈ ನಿಟ್ಟಿನೊಳಗ ನಾವು ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ವಿ. ನಮ್ಮ ರಾಜ್ಯ ಏನು ಹೆಜ್ಜೆ ಇಟ್ಟಿದೆ ಈ ನಿಟ್ಟಿನೊಳಗ, ಇದಕ್ಕೆ ನಾವೆಲ್ಲರೂ ಅಭಿನಂದಿಸಲೇಬೇಕು. ಅತ್ಯಂತ ಪರಿಸರ ಸ್ನೇಹಿ ವಿಧಾನಗಳಿಂದ ವಿದ್ಯುತ್ ಉತ್ಪಾದನೆ ಮಾಡುತ್ತಾ ಇರುವಂತಹ ರಾಜ್ಯ ಅನ್ನುವಂತಹ ಹೆಗ್ಗಳಿಕೆಗೆ ನಾವು ಕೂಡ ಭಾಜನರಾಗಿದ್ದೀವಿ. 80% ಹಸಿರು ಶಕ್ತಿ ಸಂಪನ್ಮೂಲಗಳಿಂದ ನಮ್ಮಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಇದು ನಮ್ಮ ನಿಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಜಲವಿದ್ಯುತ್ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಮೂಲ ಅಂತಂದ್ರೆ ಪವನ ವಿದ್ಯುತ್, ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡುವಂತಹದ್ದು. ಇದು ಕೂಡ ಸಾಕಷ್ಟು ಪ್ರಮಾಣದೊಳಗ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದೇ ನಿಟ್ಟಿನೊಳಗ ಹೆಜ್ಜೆ ಹಾಕುವುದರ ಕಡೆ ಗಮನ ಹರಿಸಬೇಕಾಗಿದೆ. ಆತ್ಮೀಯರೇ, ಪರಿಸರ ಮಾಲಿನ್ಯದ ದುಷ್ಪರಿಣಾಮಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಈ ಭೂಮಿ ಸುಂದರವಾಗಿ ಆರೋಗ್ಯಪೂರ್ಣವಾಗಿ ಇರಬೇಕು ಅನ್ನುವಂತಹ ಗುರಿ ಇಟ್ಟುಕೊಂಡು ನಾವು ಇತ್ತೀಚಿನ ದಿನಗಳಲ್ಲಿ ಆ ಪ್ರಕಾರ ಹೆಜ್ಜೆ ಹಾಕ್ತಾ ಇದ್ದೀವಿ, ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಆದರೆ ಜಾಗತಿಕ ತಾಪಮಾನ ತನ್ನದೇ ಆದಂತಹ ಒಂದು ಆಡಳಿತವನ್ನ ನಡೆಸದ ಅಂತ ಹೇಳಿ ಹೇಳಬಹುದು. ಇಲ್ಲಿ ನಾನು ಯುರೋಪಿನ ಒಂದು ಘಟನೆಯನ್ನ ಹೇಳೋದಕ್ಕೆ ಹೊರಟಿನಿ. ಯುರೋಪ್ನೊಳಗ ತಮಗೆಲ್ಲ ಗೊತ್ತಿರುವಂಗ ತಂಪಾದಂತಹ ವಾತಾವರಣ, ಹಿಮದ ರಾಶಿ, -10 ಡಿಗ್ರಿ ಇರುವಂತಹ ಉಷ್ಣತೆ, ಅತ್ಯಂತ ಕಡಿಮೆ ಬೇಸಿಗೆ ಕಾಲ, ಅಲ್ಲಿ ಬಿಸಿಲು ಮುಟ್ಟುದೇ ಅಪರೂಪ. ಬಿಸಿಲು ಬಂತು ಅಥವಾ ಬೇಸಿಗೆ ಕಾಲ ಬಂತು ಅಂತಂದ್ರೆ ಎಲ್ಲರೂ ಸಂತೋಷಗೊಂಡು ಬಿಸಿಲಿನೊಳಗ ತಿರುಗಾಡುವಂತಹ ಒಂದು ವಾತಾವರಣವನ್ನ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಬಿಸಿಲು ಅಂತಂದ್ರೆ ಅವರಿಗೆ ಭಯಂಕರ ಖುಷಿಯಾಗುವಂತಹದ್ದು. ಎಷ್ಟೋ ಯುರೋಪಿಯನ್ನರು ಅಮೆರಿಕನ್ನರು ಬಿಸಿಲನ್ನು ಹುಡುಕಾಡಿಕೊಂಡು ನಮ್ಮ ಇಂಡಿಯಾಕ್ ಬಂದು ಇಲ್ಲಿಯ ಬಿಸಿಲಿಗೆ ಮೈ ಒಡ್ಡಿ ಆನಂದವನ್ನ ಪಡ್ತಾ ಇದ್ದದನ್ನ ನಾವು ನೋಡಿವಿ. ಅಂತ ಒಂದು ಯುರೋಪಿನೊಳಗ ಈಗ ಏನಾಗ್ಯದ ಅಂತಂದ್ರೆ ಬಿಸಿಲಿನ ರುದ್ರತಾಂಡವ ಆಡ್ತಾ ಇದೆ. ಕಳೆದ ಅನೇಕ ದಿನಗಳಿಂದ ಅಲ್ಲಿ ಹೀಟ್ ವೇವ್, ಬಿಸಿ ಗಾಳಿ ಬೀಸ್ತಾ ಇದೆ. ಅದರಿಂದಾಗಿ ಸಾವಿರಾರು ಜನ ಹಸು ನೀಗಿದ್ದಾರೆ. ಇಂಗ್ಲೆಂಡ್ನೊಳಗ 40 ಡಿಗ್ರಿ ಸೆಲ್ಸಿಯಸ್ ದಾಟತದ ಉಷ್ಣತೆ ಅನ್ನುವಂಥದ್ದು ಕೇವಲ ಕಲ್ಪನೆಯಾಗಿದ್ದಂತಹ ಒಂದು ಕಾಲಿತ್ತು. ಆದ್ರೆ ಈಗ ಅದು ವಾಸ್ತವವಾಗಿ ಪರಿಣಮಿಸಿದ ಅಂತ ಹೇಳಿ ಹೇಳಬಹುದು. ಇಂಥ ಒಂದು ಉಷ್ಣತೆಯನ್ನ ಅವರು ಎಂದೂ ಅನುಭವಿಸಿದ್ದಿಲ್ಲ. ಅಂಥ ಒಂದು ತಾಪಮಾನದ ಏರಿಕೆಯಿಂದಾಗಿ ಅಲ್ಲಿ ಜನಜೀವನ ಇಷ್ಟೆಲ್ಲ ಅಸ್ತವ್ಯಸ್ತ ಆಗ್ಯದಲ್ಲ. ಸರ್ಕಾರ ಅಲ್ಲಿ ರಾಷ್ಟ್ರೀಯ ತುರ್ತು ಸ್ಥಿತಿಯ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಗರಿಷ್ಠ ತಾಪಮಾನ ಒಂದು ಸಲ 38.5 ಡಿಗ್ರಿ ಸೆಲ್ಸಿಯಸ್ ಹೋಗಿತ್ತು. ಆ ಸಮಯದೊಳಗ ಸಾವಿರಾರು ಜನ ಹಸು ನೀಗಿದ್ರು. ಈಗೇನಾಗ್ಯದ ಅಂತಂದ್ರೆ 40 ಡಿಗ್ರಿ ಸೆಲ್ಸಿಯಸ್ ದಾಟಿ ಹೋಗ್ತಾ ಇರುವಂತಹ ಒಂದು ದಾಖಲೆಯನ್ನ ನೋಡಿದಾಗ ಜನರು ಮನೆಯೊಳಗೆ ಉಳಿಬೇಕು, ಪ್ರಯಾಣ ಮಾಡಬಾರದು ಅನ್ನುವಂತಹ ಒಂದು ಸೂಚನೆಯನ್ನು ಕೊಡಲಾಗಿದ. ಶಾಲೆ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಯುಕೆ ಹೆಲ್ತ್ ಸೆಕ್ಯೂರಿಟಿ ಏಜೆನ್ಸಿ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹವರು ಅಷ್ಟೇ ಅಲ್ಲದೆ ಫಿಟ್ ಇರುವಂತಹವರು ಸಹಿತ ಅಗ್ನಿ ಆರೋಗ್ಯಪೂರ್ಣವಾಗಿ ಇರುವಂತಹ ಜನರು ಸಹಿತ ಸಾವಿಗೆ ತುತ್ತಾಗಬಹುದು ಅನ್ನುವಂತಹ ವಿಚಾರವನ್ನ ಎತ್ತಿ ಹೇಳಿದೆ. ಅದಕ್ಕೆ ಎಚ್ಚರಿಕೆಯಿಂದ ಇರುವಂಗ ಸರ್ಕಾರ ಜನರಿಗೆ ಕರೆ ಕೊಟ್ಟದ. ಇಂಗ್ಲೆಂಡ್ ಮತ್ತು ಅಮೆರಿಕ ಮಾತ್ರ ಅಲ್ಲದೆ ಜಗತ್ತಿನ ಅನೇಕ ಭಾಗಗಳಲ್ಲಿ ಉಷ್ಣಾಂಶ ವಿಪರೀತವಾಗಿ ಏರಿಕೆಯಾಗ್ಯದ. ಯುರೋಪ್ ಅಂತೂ ಈಗಾಗಲೇ ಹೇಳದಂಗ ಹೆಚ್ಚು ಕಡಿಮೆ ಅಗ್ನಿಕುಂಡ ಆಗ್ಯದ. ಸ್ಪೇನ್, ಫ್ರಾನ್ಸ್, ಇಟಲಿ, ಪೋರ್ಚುಗಲ್, ಮೊರಾಕೊ, ಕ್ರೊವೇಷಿಯಾ ಇತ್ಯಾದಿ ದೇಶಗಳಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗ್ಯದ. ಸಾಮಾನ್ಯವಾಗಿ ತಂಪಾಗಿರುವಂತಹ ಈ ಪ್ರದೇಶ ಕಾಯ್ದು ಕೆಂಡಾಗ್ಯದ ಅಂತ ಹೇಳಿ ಹೇಳಬಹುದು. ಶೀತ ಪ್ರದೇಶದೊಳಗ ಏಕದಂ ತಾಪಮಾನದೊಳಗಿನ ಏರಿಕೆ ಏನೆಲ್ಲ ಅವಾಂತರಗಳಿಗೆ ಕಾರಣ ಆಗಬಹುದು ಅನ್ನುವಂತಹ ಒಂದು ವಿಚಾರ ತಿಳಿದಾಗ ಅದು ದಿಗ್ಭ್ರಮೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಜನರಿಗೆ ಹೆಚ್ಚಿನ ಉಷ್ಣತೆಯನ್ನ ತಡೆಕೊಂಡು ಅಭ್ಯಾಸ ಇಲ್ಲ. ನಮ್ಮಲ್ಲಿ ಹಂಗಲ್ಲ, ನಮ್ಮಲ್ಲಿ ಎಲ್ಲಾ ಸೀಸನ್ಗಳದಾವ. ಚಳಿಗಾಲದೊಳಗ ನಾವು ಚಳಿಯನ್ನ ಅನುಭವಿಸ್ತಾ ಇದ್ದೀವಿ, ಬೇಸಿಗೆ ಕಾಲದೊಳಗ ಹೆಚ್ಚಿನ ಬಿಸಿಲನ್ನ ಅನುಭವಿಸ್ತಾ ಇದ್ದೀವಿ, ಮಳೆಗಾಲದೊಳಗ ಹೆಚ್ಚಿನ ಮಳೆಯನ್ನ ಅಥವಾ ಕೆಲವೊಮ್ಮೆ ಬರವನ್ನ ಅನುಭವಿಸ್ತಾ ಇದ್ದೀವಿ. ಹಿಂಗಾಗಿ ನಮ್ಮ ಶರೀರ ಏನದ ಅದಕ್ಕೆ ಹೊಂದ್ಕೊಂಡು ಬಿಟ್ಟದ. ನಮಗ 45 ಡಿಗ್ರಿ ಸೆಲ್ಸಿಯಸ್ ಆದ್ರೂ ನಮಗೇನು ಅಷ್ಟು ತೊಂದರೆ ಅನ್ಸಂಗಿಲ್ಲ. ಮೈನಸ್ ಆದ್ರೂ ಸಹಿತ ನಮಗೆ ಅಷ್ಟು ತೊಂದರೆ ಅನ್ಸಂಗಿಲ್ಲ. ಎರಡು ವಿರುದ್ಧವಾದಂತಹ ಪರಿಸ್ಥಿತಿಗಳನ್ನ ನಾವು ತಡೆಕೊಳ್ತೀವಿ. ಆದ್ರೆ ಯುರೋಪ್ನೊಳಗ ಎಂದೂ ಬರಲಾರಂತಹ ಒಂದು ಪರಿಸ್ಥಿತಿ ಈಗ ಬಂದದ. ಅದಕ್ಕೆ ಜನರಿಗೆ ಅದು ತಡ್ಕೊಳ್ಳುವುದು ಆಗದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳಿ ಹೇಳಬಹುದು. ಹವಾಮಾನದ ವೈಪರೀತ್ಯಗಳು, ಈಗಾಗಲೇ ಹೇಳದಂಗ ಗ್ಲೋಬಲ್ ವಾರ್ಮಿಂಗ್ ದಿಂದಾಗಿ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆರ್ಕ್ಟಿಕ್ ಮಹಾಸಾಗರದೊಳಗೆ ಅಸಾಮಾನ್ಯ ತಾಪಮಾನ ಏರಿಕೆ ಸಹಿತ ಇದಕ್ಕ ಮತ್ತೊಂದು ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರ ಎಲ್ಲಿ ಆರ್ಕ್ಟಿಕ್ ಮಹಾಸಾಗರದೊಳಗೆ ಹಿಮರಾಶಿನೇ ಹೆಚ್ಚಿಗೆ ಇದೆ ಅಂತ ಒಂದು ಪ್ರದೇಶದೊಳಗೆ ಸಹಿತ ಉಷ್ಣತೆ ಹೆಚ್ಚಾಗಿದೆ ಅನ್ನೋದು ನಾವೆಲ್ಲ ದಿಗ್ಭ್ರಮೆ ಪಡುವಂತಹ ಒಂದು ವಿಚಾರ ಅಂತ ಹೇಳಿ ಹೇಳ್ಬಹುದು. ಏನಾಗ್ಯದ ಅಂತಂದ್ರ ಉಷ್ಣತೆ ಹೆಚ್ಚಾಗಿ ಮಣ್ಣಿನೊಳಗೆ ಇರುವಂತಹ ತೇವಾಂಶ ಕೂಡ ಕರಿ ಹೋಗ್ಯದ, ಆವಿಯಾಗಿ ಹೋಗ್ಯದ, ಇದು ಕೂಡ ಅಲ್ಲಿ ಬಿಸಿ ಗಾಳಿಗೆ ಕಾರಣ ಆಗ್ಯದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಕಾರಣಗಳು ಏನೇ ಇರಲಿ, ಮುಖ್ಯವಾದಂತಹ ಒಂದು ಕಾರಣ ಪರಿಸರ ಮಾಲಿನ್ಯ. ಅದನ್ನ ನಾವು ಕಡಿಮೆ ಮಾಡೋದ್ರ ಕಡೆ ಗಂಭೀರವಾದಂತಹ ಚಿಂತನೆಗಳನ್ನು ತಗೊಳ್ಳದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ನಾವು ಗಮನಿಸಬೇಕು. ಈ ನಿಟ್ಟಿನೊಳಗೆ ಸರ್ಕಾರ ವಿಶೇಷವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡುವಂತಹ ಒಂದು ಕಾರ್ಯವನ್ನ ಮಾಡಿದೆ. ಜುಲೈ 1ರಿಂದ ನಮ್ಮಲ್ಲಿ ಒಂದು ಸಲ ಬಳಸುವಂತಹ ಪ್ಲಾಸ್ಟಿಕ್ ನಿಷೇಧಕ್ಕೆ ಒಳಗಾಗಿದೆ. ಒಂದು ಸಲ ನಾವು ಯಾವ ಪ್ಲಾಸ್ಟಿಕ್ ಪದಾರ್ಥಗಳನ್ನ ಬಳಸ್ತಾ ಇದ್ದೀವಿ ಅವೆಲ್ಲ ಇವತ್ತು ನಾವು ಬಳಸಬಾರದು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಸರ್ಕಾರ ತಗೊಂಡದ. ಪ್ಲಾಸ್ಟಿಕ್ ಎಂಥ ಪೆಡಂಭೂತ ಅನ್ನೋದು ನಮಗ ನಿಮಗ ಎಲ್ಲರಿಗೂ ಗೊತ್ತು. ಇಡೀ ಪೃಥ್ವಿಯ ಬದುಕನ್ನ ಅದು ಹಾಳೆಗೆಡವಿ ಬಿಟ್ಟಿದೆ. ಅದು ಎಷ್ಟು ನಮಗೆ ಅನುಕೂಲ ಆಗ್ಯದಲ್ಲ ಅಷ್ಟೇ ಜೀವಿಗಳಿಗೆ ಮಾರಕ ಪರಿಣಾಮಗಳನ್ನ ಅದು ನೀಡ್ತಾ ಇದೆ. ಈ ಪ್ಲಾಸ್ಟಿಕ್ ನಿಂದ ಏನೇನು ತೊಂದರೆಗಳದಾವ ಅನ್ನುವಂಥದ್ದು ನಾವು ನೀವು ಕಣ್ಣು ಮುಂದೆ ನೋಡಿರಬಹುದು, ಅನುಭವಿಸಿರಬಹುದು. ಆದ್ರೆ ಇನ್ನೂ ಅನೇಕ ಆಯಾಮಗಳು ಇದಕ್ಕದಾವ. ತಮಗ ಗೊತ್ತದ, ನಮ್ಮ ಆಕಳು, ಎತ್ತು, ಎಮ್ಮೆ ಮೇಯಕ್ ಹೋದಾಗ ಏನಾಗ್ತದಪ್ಪ ಅಂತಂದ್ರ ಪ್ಲಾಸ್ಟಿಕ್ ಅನ್ನ ತಿಂದು ಅದರಿಂದ ಸಾವಿಗೆ ಈಡಾಗುವಂತಹ ಸಮಸ್ಯೆಗಳನ್ನ ನಾವು ನೋಡಿವಿ. ಆದ್ರೆ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಏನು ಅರಣ್ಯದೊಳಗಿರುವಂತಹ ಪ್ರಾಣಿಗಳು ಸಹಿತ ಇದರಿಂದ ತೊಂದರೆಗೆ ಒಳಗಾಗ್ಯಾವ. ಅಲ್ಲಿ ಕೂಡ ಪ್ಲಾಸ್ಟಿಕ್ ತನ್ನದೇ ಆದಂತಹ ಒಂದು ರಾಕ್ಷಸ ನೀತಿಯನ್ನ ಪ್ರಕಟಿಸಿದೆ. ಸಮುದ್ರದೊಳಗೆ ಸಹಿತ ಈ ಪ್ಲಾಸ್ಟಿಕ್ ನಿಂದ ಜಲಚರಗಳಿಗೆ ಅಪಾಯ ಉಂಟಾಗ್ತಾ ಇದೆ. ಈ ವಿಷಯಗಳ ಬಗ್ಗೆ ನಾವು ಇವತ್ತಿನ ದಿವಸ ಸ್ವಲ್ಪ ಹೆಚ್ಚಿಗೆ ಗಮನಿಸೋಣ, ತಿಳ್ಕೊಳ್ಳೋಣ. ಈ ವಿಷಯಗಳನ್ನ ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ವನ್ಯಜೀವಿ ವಿಜ್ಞಾನಿ ಮತ್ತು ಸಂರಕ್ಷಕರಾಗಿರುವಂತಹ ಡಾಕ್ಟರ್ ಸಂಜಯ್ ಗುಬ್ಬಿಯವರು. ಇವರ ಜೊತೆಗೆ ನಮ್ಮ ಬೆಂಗಳೂರಿನ ಆಕಾಶವಾಣಿ ಕೇಂದ್ರದ MS ಅನುಪಮ ಅವರು ಒಂದು ಸಂದರ್ಶನ ಮಾಡಿದ್ದಾರೆ. ಈಗಾಗಲೇ ಆ ಸಂದರ್ಶನ ಪ್ರಸಾರ ಆಗ್ಯದ, ಆದರೂ ಕೂಡ ಈಗ ಬಹಳ ಪ್ರಸ್ತುತ ಇರೋದ್ರಿಂದ ಅದನ್ನ ತಮಗ ಇನ್ನೊಂದ್ಸಲ ಕೇಳಿಸ್ತಾ ಇದ್ದೀನಿ. ಯಾರ್ಯಾರು ಕೇಳಿಲ್ಲ ದಯವಿಟ್ಟು ಈ ಸಂದರ್ಶನವನ್ನ ಕೇಳಿ ಮನನ ಮಾಡಿಕೊಳ್ಬೇಕು, ಮತ್ತು ಗಂಭೀರವಾಗಿ ನಾವೆಲ್ಲರೂ ಕೂಡಿ ಚಿಂತನೆ ಮಾಡುವಂತಹ ಒಂದು ಸಮಯ ಈಗದ ಅಂತ ಹೇಳಿ ನಮಗ ಅನಿಸ್ತದ. ತಾವೆಲ್ಲರೂ ಒಂದು ಧನಾತ್ಮಕ ಸಕಾರಾತ್ಮಕವಾಗಿ ಈ ವಿಚಾರಗಳಿಗೆ ಸ್ಪಂದಿಸಿ ಮುಂದಿನ ನಮ್ಮ ಪರಿಸರ ಸ್ನೇಹಿ ನಡೆಯನ್ನ ಗಟ್ಟಿಗೊಳಿಸೋಣ ಅಂತ ಹೇಳ್ತಾ ಈಗ ಡಾಕ್ಟರ್ ಸಂಜಯ್ ಗುಬ್ಬಿಯವರ ಮಾತುಗಳನ್ನು ಕೇಳೋಣ. ನೀವು ಪ್ರಪಂಚದ ಬಹಳಷ್ಟು ಕಾಡುಗಳಲ್ಲಿ ಸುತ್ತಿದ್ದೀರಾ. ಇತ್ತೀಚೆಗೆ ಬಂಡೀಪುರದ ಕಾಡಿನಲ್ಲಿ ಹೋದಾಗ ಏನೋ ಒಂದು ವಿಚಿತ್ರ ಕಂಡಾಗಾಯ್ತು ಅಂತಂದ್ರಿ, ಏನದು? ಬಂಡೀಪುರದಲ್ಲಿ ನಡೆಯುವಾಗ ಆನೆಗಳ ಲದ್ದಿಯಲ್ಲಿ ಹೆಚ್ಚಾಗಿ ಪ್ಲಾಸ್ಟಿಕ್ ಮತ್ತೆ ಗಾಜಿನ ತುಂಡುಗಳನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಇತ್ತೀಚೆಗೆ. ಬಂಡೀಪುರ ಒಂದೇ ಅಲ್ಲ, ಹಲವಾರು ಕಾಡುಗಳಲ್ಲಿ ಎಲ್ಲಿ ಜನ ಜಾಸ್ತಿ ಓಡಾಡ್ತಾರೆ, ಎಲ್ಲಿ ಪ್ರವಾಸಿಗರು ಜಾಸ್ತಿ ಇದ್ದಾರೆ, ಅಂತ ಪ್ರದೇಶಗಳಲ್ಲಿ ಈಗ ಮಾನವ ಮತ್ತು ವನ್ಯಜೀವಿಗಳ ಸಂಪರ್ಕ ಹತ್ತಿರ ಆದಂಗೆ ನಾವು ಪ್ಲಾಸ್ಟಿಕ್ನ ಹೆಚ್ಚು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಪ್ಲಾಸ್ಟಿಕ್ ಅದನ್ನ ಒಂಥರ ತ್ಯಾಜ್ಯತ್ಯರ ನೋಡೋದು ಒಂದೇ ಅಲ್ಲ, ಪ್ರಾಣಿಗಳ ಆಹಾರದಿಂದ ಆಚೆ ಬರುವಂತಹ ಲದ್ದಿಯಲ್ಲಿ ಸಗಣಿಯಲ್ಲಿ ಸಹ ನೋಡ್ಲಿಕ್ಕೆ ಪ್ರಾರಂಭ ಆಗಿದೆ. ಇದು ಸ್ವಲ್ಪ ನಮಗೆ ಆತಂಕಕಾರಿ ವಿಚಾರ. ಕೇಳುಗರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಜಯ್ ಗುಬ್ಬಿ, ವನ್ಯಜೀವಿ ವಿಜ್ಞಾನಿ ಮತ್ತು ಸಂರಕ್ಷಕರು. ಸಂಜಯ್ ಗುಬ್ಬಿ ಅವರೇ, ನೀವು ಆರಂಭದಲ್ಲಿ ಈ ಕೆಲಸವನ್ನ ಶುರು ಮಾಡಿದಾಗ್ಲೂ ಈಗ್ಲೂ ಸಾಕಷ್ಟು ವ್ಯತ್ಯಾಸವನ್ನ ನೋಡಿದ್ದೀರಾ ಅಂತ ಅನ್ಕೋತೀನಿ. ಖಂಡಿತ, ವನ್ಯಜೀವಿ ಅಂತ ಹೇಳಿದ್ರೆ ನಾವು ಅದು ಸಫಾರಿಗೆ ಹೋಗೋದು ಒಂದೇ ವಿಚಾರ ಅಲ್ಲ. ನೀವು ಕಾಡಿನಲ್ಲಿ ನಡೆದ್ರೆ ಮಾತ್ರ ವನ್ಯಜೀವಿಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಲಿಕ್ಕೆ ಸಾಧ್ಯ. ಜೀವಿ ಜಂತುಗಳನ್ನ ಹೆಚ್ಚಾಗಿ ಗಮನಿಸಬಹುದು, ಅವುಗಳನ್ನ ಸೂಕ್ಷ್ಮವಾಗಿ ಹತ್ತಿರದಿಂದ ನೋಡಬಹುದು, ಅವುಗಳ ನಡವಳಿಕೆಯನ್ನ ಅರ್ಥ ಮಾಡಿಕೊಳ್ಬಹುದು. ಆದ್ರೆ ನಾವು ಮುಂಚೆ ಕಾಡಿನಲ್ಲಿ ತಿರುಗುವಾಗ ಈಗ ಕಂಡಾಗೆ ಕಾಡಿನ ದಟ್ಟ ಪ್ರದೇಶಗಳಿಗೂ ಹೋದ್ರೂ ಪ್ಲಾಸ್ಟಿಕ್ ಕಾಣ್ತಾ ಇರಲಿಲ್ಲ. ಮುಂಚೆ ನಾವು 16 ಕಿಲೋಮೀಟರ್ ನಡೆದ್ರೂ ಪ್ಲಾಸ್ಟಿಕ್ ಕಾಣ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಈಗಿನ ಒಂದು 10 ವರ್ಷದಲ್ಲಿ ಕಾಡಿನ ಹಲವಾರು ಭಾಗಗಳಲ್ಲಿ ದಟ್ಟ ಪ್ರದೇಶ ಅಂತ ನಾವೇನ್ ಅಂದ್ಕೊಳ್ತೀವಿ ಅಂತ ಭಾಗಗಳಲ್ಲೂ ಪ್ಲಾಸ್ಟಿಕ್ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ. ನದಿಗಳಲ್ಲಿ, ತೊರೆಗಳಲ್ಲಿ, ಹಳ್ಳ ಕೊಳ್ಳಗಳಲ್ಲಿ ಸಹ ನಾವು ಸಾಕಷ್ಟು ಪ್ಲಾಸ್ಟಿಕ್ ನೋಡ್ತೀವಿ. ನಗರ ಪ್ರದೇಶಗಳಲ್ಲಿ ಈ ಚಿಪ್ಸ್ ಪ್ಯಾಕೆಟ್ ಅದು ಇದು ನೋಡ್ತೀವಿ, ಅದೆಲ್ಲ ಕಾಡಿನ ಮಧ್ಯೆ ಸಹ ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಕಾಡಿನ ಒಳಗಡೆ ಹೋಗುವಂತಹ ಒಂದು ಸಾಹಸವನ್ನ ಮಾಡೋರು ನಮ್ಮ ಇತ್ತೀಚಿನ ಯುವಜನರು. ಯುವಜನರನ್ನು ಇರಬಹುದು, ಇನ್ನೊಂದು ಪ್ರವಾಸಿಗರು ಇರಬಹುದು. ಮತ್ತೆ ನಮ್ಮ ದೇಶದಲ್ಲಿ ಈಗ ಸುಮಾರು ವರ್ಷದಲ್ಲಿ 3.5 ಮಿಲಿಯನ್ ಟನ್ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ನಾವು ಉತ್ಪತ್ತಿ ಮಾಡ್ತೀವಿ. ಈ ಉತ್ಪತ್ತಿ ಆಗಿರೋ ಎಲ್ಲ ಪ್ಲಾಸ್ಟಿಕ್ ತ್ಯಾಜ್ಯ ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ, ಒಂದು ನಮ್ಮ ಹಳ್ಳಿಗಳ ಸುತ್ತಮುತ್ತ ಅಥವಾ ನಗರ ಪ್ರದೇಶಗಳ ಸುತ್ತಮುತ್ತದಲ್ಲಿ ಅದನ್ನ ತ್ಯಾಜ್ಯ ಅಂತ ಹೇಳಿ ಹಾಕ್ತೀವಿ. ಇನ್ನೊಂದು ನದಿಗಳಲ್ಲಿ, ತೊರೆಗಳಲ್ಲಿ, ಕೆರೆಗಳಲ್ಲಿ ಹರಿದು ಎಲ್ಲ ಮುಂಚೆ ಪ್ಲಾಸ್ಟಿಕ್ ಕಾಣದಿದ್ದ ಜಾಗಗಳಲ್ಲಿ ಸಹ ನಾವು ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಬೆಂಗಳೂರಿನ ನಗರದ ಹತ್ತಿರ ಇರುವ ಕಾವೇರಿ ವನ್ಯಜೀವಿಧಾಮ ಅಂತ ಇದೆ, ಈಗ ಅದೇನು ಸಂಗಮ ಮುತ್ತತ್ತಿ ಅಂತೆಲ್ಲ ಪ್ರದೇಶ ಇದೆಯಲ್ಲ, ಅದೆಲ್ಲ ಕಾವೇರಿ ವನ್ಯಜೀವಿಧಾಮಕ್ಕೆ ಸೇರಿರುವ ಪ್ರದೇಶ. ಕಾವೇರಿ ನದಿಯಲ್ಲಿ ನಾವು ಇವತ್ತು ಕಾಣುವಷ್ಟು ಪ್ಲಾಸ್ಟಿಕ್, ನಾನು 10 ವರ್ಷ ಅಥವಾ 20 ವರ್ಷದ ಮುಂಚೆ ಅಷ್ಟೊಂದು ಪ್ಲಾಸ್ಟಿಕ್ ನ ಖಂಡಿತ ಕಾಣ್ತಾ ಇರಲಿಲ್ಲ. ಹಾಗಾಗಿ ಕೇವಲ ಯುವಜನರು ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಆಗುದಿಲ್ಲ, ಎಲ್ಲಾ ವಯಸ್ಸಿನ ಜನ, ಎಲ್ಲ ವರ್ಗದ ಜನ ಸಹ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪತ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈಗ ಇದು ಕಾಡಂಚಿನಲ್ಲಿ ಮಾತ್ರ ಅಲ್ಲ, ಕಾಡಿನ ಒಳಗಡೆ ಹೋದಾಗಲೂ ಕೂಡ ಈ ಪ್ಲಾಸ್ಟಿಕ್ ನನ್ನ ನೀವು ಕಾಣ್ತೀರಾ? ಖಂಡಿತ. ಒಂದು ಪ್ರವಾಸಿಗರು ಸಹ ಸಫಾರಿಗೆ ಹೋಗ್ತಾರೆ ಅಥವಾ ಕಾಡಿನಲ್ಲಿ ಹಾದು ಹೋಗುವಂತ ರಸ್ತೆಗಳಲ್ಲಿ ಹೆದ್ದಾರಿಗಳಲ್ಲಿ ಹೋಗ್ತಾರೆ, ಅವರು ಪ್ಲಾಸ್ಟಿಕ್ ನ ಅಲ್ಲೇ ವಿಲೇವಾರಿ ಮಾಡ್ತಾರೆ, ಒಂದು. ಎರಡನೇದಾಗಿ ಇವರು ಬಿಸಾಕಿದಂತಹ ಪ್ಲಾಸ್ಟಿಕ್ ಕೆಲವು ಸಲ ಅದು ಆಹಾರ ಉತ್ಪನ್ನ ಇರುವಂತಹ ಪ್ಲಾಸ್ಟಿಕ್ ಪೊಟ್ಟಣಗಳಾಗಿರ್ಬೋದು, ಚಿಪ್ಸ್ ಪ್ಯಾಕೆಟ್ ಆಗಿರ್ಬೋದು, ಅಥವಾ ಇನ್ನೇನೋ ಆಹಾರ ಕಟ್ಕೊಂಡ್ಬಂದಂತಹ ಪ್ಲಾಸ್ಟಿಕ್ ಚೀಲ ಆಗಿರ್ಬೋದು, ತಂಪು ಪಾನೀಯಗಳ ಬಾಟಲ್ ಸಹ ಬಿಸಾಕಿರ್ತಾರೆ. ಈ ಪ್ರಾಣಿಗಳಿಗೆ ಈ ಪ್ಲಾಸ್ಟಿಕ್ ಚೀಲದೊಳಗಡೆ ಉಪ್ಪಿನಾಂಶ ಇರ್ತದೆ ಮತ್ತೆ ಆಹಾರ ಇರ್ತದೆ ಅಂತ ವಾಸನೆ ಬರ್ತದೆ, ಅದನ್ನು ಹುಡ್ಕೊಂಡ್ಬಂದು ಅವು ತಿಂತದೆ. ಅದು ಒಂದು ತಿನ್ನೋದು ಆಹಾರಕ್ಕೋಸ್ಕರ, ಇನ್ನೊಂದು ಏನಾಗ್ತದೆ ಅದು ತಿಂದಾಗ ಅದ್ರ ಹೊಟ್ಟೆ ಒಳಗಡೆ ಹೋಗ್ತದೆ, ಹೊಟ್ಟೆ ಒಳಗಡೆ ಹೋಗಿ ಜಠರನ್ನ ಅದು ಸಂಪೂರ್ಣವಾಗಿ ಬ್ಲಾಕ್ ಮಾಡುವಂತ ಸಾಧ್ಯತೆ ಇರ್ತದೆ, ಅಥವಾ ಗಂಟಲಿನಲ್ಲಿ ಸಿಗಾಕೊಂಡು ಈ ಪ್ರಾಣಿಗಳು ಸತ್ತೋಗ್ತದೆ. ಹಲವಾರು ಬಾರಿ ನಾವು ನೋಡಿದ್ವಿ ಪ್ಲಾಸ್ಟಿಕ್ ತಿಂದು ಸತ್ತೋಗಿರುವಂತಹ ಜಿಂಕೆಗಳು, ಕಡವೆ, ಆನೆಗಳು ಸಹ ಜನ ನೋಡಿದರೆ ಪ್ಲಾಸ್ಟಿಕ್ ತಿಂದು ಸತ್ತೋಗಿರುವಂತದ್ದು. ಜೊತೆಗೆ ಆನೆಗಳದ ಉದಾಹರಣೆ ನಾನು ಹೇಳಿದಾಗ, ಆನೆಗಳು ಒಂದು ದಿವಸದಲ್ಲಿ ಸುಮಾರು 200 ಕೆಜಿಯಷ್ಟು ಆಹಾರ ತಿಂತದೆ, ಮತ್ತೆ ಇದು ತಿಂದಂತಹ ಆಹಾರ ಅವುಗಳ ಹೊಟ್ಟೆಯ ಒಳಗಡೆ ಸುಮಾರು 50 ಗಂಟೆ ಕಾಲ ಹೊಟ್ಟೆ ಒಳಗಡೆ ಇರ್ತದೆ, ಹೊಟ್ಟೆ ಒಳಗಡೆ ಜಠರದೊಳಗಡೆ ಸಾಗಿ ಅದು ಆಚೆ ಲದ್ದಿಯ ಮೂಲಕ ಆಚೆ ಬರಬೇಕು ಅಂತ ಹೇಳಿದ್ರೆ ಸುಮಾರು 50 ಗಂಟೆ ತಗೊಳ್ತದೆ. ಅಷ್ಟು 50 ಗಂಟೆ ಸಮಯನೂ ಅದು ಪ್ಲಾಸ್ಟಿಕ್ ತಿಂದಿದ್ರೆ ಆ ಪ್ಲಾಸ್ಟಿಕ್ ಅದ್ರ ಹೊಟ್ಟೆ ಒಳಗಡೆ ಇರ್ತದೆ, ಹೊಟ್ಟೆ ಒಳಗಡೆ ಎಷ್ಟೊಂದು ಗಾಯ ಮಾಡೋ ಸಾಧ್ಯತೆ ಇರ್ತದೆ. ಮತ್ತೆ ಪ್ಲಾಸ್ಟಿಕ್ ನ ತಿಂದದ್ದು ಎಲ್ಲೋ ಜನವಸತಿ ಪ್ರದೇಶ ಅಥವಾ ಹೆದ್ದಾರಿ ಹತ್ತಿರದ ಪ್ರದೇಶದಲ್ಲಿ ತಿಂದದ್ದು, ಒಂದು ಆನೆ ಒಂದು ದಿವಸದಲ್ಲಿ ಸುಮಾರು 6-10 ಮೈಲಿ ನಡೆಯಲಿಕ್ಕೆ ಸಾಧ್ಯತೆ ಇರ್ತದೆ, 10 ಮೈಲಿ ದೂರ ತಗೊಂಡು ಕಾಡಿನ ಮಧ್ಯೆ ಲದ್ದಿಯಲ್ಲಿ ಪ್ಲಾಸ್ಟಿಕ್ ಆಗ್ತದೆ. ಹಾಗಾಗಿ ಒಂದು ಅದು ತಿನ್ನೋದು, ಇನ್ನೊಂದು ತಂತಾನೆ ಅದಕ್ಕೆ ಗೊತ್ತಿಲ್ಲದಲ್ಲೇನೆ ಪ್ಲಾಸ್ಟಿಕ್ ನ ದಟ್ಟ ಕಾಡಿನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಮನುಷ್ಯ ಓಡಾಡದಲ್ಲೇ ಇರುವಂತಹ ಜಾಗಗಳಿಗೂ ಸಹ ಅದು ಈ ಮುಗ್ಧ ಪ್ರಾಣಿ ತಗೊಂಡೋಗಿ ಹಾಕ್ತದೆ. ವಿದ್ಯಾವಂತರು ಬುದ್ಧಿವಂತರು ಕಾಡಿಗೆ ಹೋಗೋದು ಒಂದಾದ್ರೆ, ಕಾಡಂಚಿನಲ್ಲಿ ನಮ್ಮ ಗಿರಿಜನರು ಸಾಕಷ್ಟು ಜನ ಇರ್ತಾರೆ, ಅವರಲ್ಲಿ ಕೂಡ ಈ ಬಗ್ಗೆ ಹೆಚ್ಚು ಅರಿವಿಲ್ಲ ಅಂತ ಅನ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಬಗ್ಗೆ. ನೀವು ಅಂತಹ ಜನರನ್ನ ಭೇಟಿ ಮಾಡಿದಾಗ ಅವ್ರಿಗೂ ಕೂಡ ಈ ಪ್ಲಾಸ್ಟಿಕ್ ಬಗ್ಗೆ ಅಥವಾ ಈ ಪರಿಸರವನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ನೀವು ಅವ್ರಿಗೂ ಕೂಡ ಹೇಳ್ತಾ ಇರ್ತೀರಾ ಸಂಜಯ್ ಗುಬ್ಬಿ ಅವರೇ? ಖಂಡಿತ. ಈಗ ಪ್ಲಾಸ್ಟಿಕ್ ನಾನು ಮುಂಚೆ ಹೇಳಿದಾಗ ಎಲ್ಲಾ ಜೀವನದ ಎಲ್ಲಾ ಭಾಗಗಳಲ್ಲಿ ಅಂಶಗಳಲ್ಲಿ ಬಂದ್ಬಿಟ್ಟಿದೆ. ಅದು ನಾನು ಹೇಳಿದ ಹಾಗೆ ನಗರವಾಸಿಗಳು ಒಂದೇ ಅಲ್ಲ, ಗ್ರಾಮೀಣ ಪ್ರದೇಶದವರು ಇರ್ಬೋದು ಅಥವಾ ಕಾಡಂಚಿನಲ್ಲಿ ಜೀವನ ಮಾಡುವಂತವರು ಇರ್ಬೋದು ಅಥವಾ ಕಾಡಿನ ಮಧ್ಯ ಜೀವನ ಮಾಡುವಂತವರು ಸಹ ಒಂಥರ ಕನ್ವೀನಿಯಂಟ್ ಆಗ್ಬಿಟ್ಟಿದೆ ಪ್ಲಾಸ್ಟಿಕ್ ನಲ್ಲಿ ಸಾಮಾನ್ ತಗೊಂಡೋಗೋದು, ಪ್ಲಾಸ್ಟಿಕ್ ನಲ್ಲಿ ಸಾಮಾನ್ ತರೋದು. ಮುಂಚೆ ಅಂದ್ರೆ ಬಹಳ ವರ್ಷಗಳ ಹಿಂದೆ ಅಲ್ಲ, ಇತ್ತೀಚಿನ 10-20 ವರ್ಷದ ಮುಂಚೆ ಏನು ಕೈ ಚೀಲ ಇಟ್ಕೊಂಡು ಹೋಗ್ತಿದ್ವಿ, ಬುಟ್ಟಿ ಇಟ್ಕೊಂಡು ಹೋಗ್ತಿದ್ವಿ, ಅದನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಕಡೆ ನಾವು ಗಮನ ಹರಿಸ್ಬಿಟ್ಟಿದೀವಿ. ಹಾಗಾಗಿ ಒಂದು ನಗರವಾಸಿಗಳಿರ್ಬೋದು, ಹಳ್ಳಿವಾಸಿಗಳಿರ್ಬೋದು, ಗ್ರಾಮೀಣ ಜನರು ಇರ್ಬೋದು, ಕಾಡಿನ ಮಧ್ಯೆ ಇರುವಂತ ಜನರು ಎಲ್ಲರೂ ಸಹ ಪ್ಲಾಸ್ಟಿಕ್ ಹೆಚ್ಚಾಗಿ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಾರ್ಖಾನೆಯವರು ಸಹ ಪ್ಲಾಸ್ಟಿಕ್ ಅವ್ರಿಗೊಂದು ಸುಲಭೋಪಾಯದ ಒಂದು ಮಾರ್ಗ, ಒಂದು ಸಾಮಾನು ಕಟ್ಕೊಡ್ಲಿಕ್ಕೆ, ದ್ರವ್ಯ ಕಟ್ಕೊಡ್ಲಿಕ್ಕೆ, ಇನ್ನೂ ಜನ ಈಗ ಹೆಂಡ ಕಟ್ಕೊಡ್ಲಿಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸ್ತಾರೆ. ಹಾಗಾಗಿ ನೀವು ಕಾಡಿನ ಸುಮಾರು ಪ್ರದೇಶಗಳಲ್ಲಿ ಹೆಂಡದ ಪ್ಯಾಕೆಟ್ಗಳು ಸಹ ಸಿಗ್ತದೆ ನಿಮ್ಗೆ. ಮತ್ತೆ ನೀರುಗಳನ್ನು ಕೂಡ ಇತ್ತೀಚೆಗೆ ಪ್ಲಾಸ್ಟಿಕ್ ನಲ್ಲೇ ಮಾರುವಂತಹ ಒಂದು ಹೊಸ ವಿಧಾನವನ್ನ ಕಂಡುಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಕುಡಿಲಿಕ್ಕೆ ನೀರು ಮುಂಚೆ ನಾವು ಯಾರನ್ನು ಕೊಂಡ್ಕೊಳ್ತಿರ್ಲಿಲ್ಲ, ಇತ್ತೀಚಿನ ವರ್ಷದಲ್ಲಿ ಹಳ್ಳಿಗಳು ಸಹ ಜನ ಕುಡಿಲಿಕ್ಕೆ ನೀರನ್ನ ಕೊಂಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಪ್ಲಾಸ್ಟಿಕ್ ಏನು ಒಂದು ದೊಡ್ಡ ಪೆಡಂಬೂತ ಆಗಿದೆ, ಅದು ಮಾನವನಿಗೊಂದೇ ಅಲ್ಲ ಪ್ರಾಣಿಗಳ ಮೇಲೂ ಸಹ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಪ್ರಾಣಿಗಳು ಅಂದ ತಕ್ಷಣ ನಾನು ನೀವು ಬರೀ ಭೂಮಿಯ ಮೇಲಿರುವ ಪ್ರಾಣಿಗಳು ಅಂತ ಅನ್ಕೊಳ್ಬೇಡಿ, ಜಲಚರ ಪ್ರಾಣಿಗಳ ಮೇಲೂ ಸಾಕಷ್ಟು ಅದು ಪರಿಣಾಮ ಬೀರ್ತಾ ಇದೆ. ಈಗ ಸಮುದ್ರಗಳಲ್ಲಿ ಕಡಲಾಮೆ ಇರ್ತದೆ, ತಿಮಿಂಗ್ಲ ಇರ್ತದೆ, ಡಾಲ್ಫಿನ್, ಅದಕ್ಕೆ ಕನ್ನಡದಲ್ಲಿ ಹಂದಿ ಮೀನು ಅಂತ ಕರೀತಾರೆ, ಇಂಥ ಎಲ್ಲ ಪ್ರಾಣಿಗಳಿಗೂ ಮೇಲೂ ಸಹ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಕಡಲಾಮೆಗಳು ಅದನ್ನ ಸಮುದ್ರದಲ್ಲಿರೋ ಪ್ಲಾಸ್ಟಿಕ್ ನ ಆಹಾರ ಅನ್ಕೊಂಡು ತಿಂದು ಸಾಯುವಂತ ಹಲವಾರು ಪರಿಸ್ಥಿತಿಗಳನ್ನ ನೋಡ್ತೀವಿ. ವಿಜ್ಞಾನ ಮತ್ತು ಅಧ್ಯಯನಗಳ ಪ್ರಕಾರ ಈಗ ಪ್ರಪಂಚದ ಸಮುದ್ರಗಳಲ್ಲಿ 15-51 ಟ್ರಿಲಿಯನ್ ಪ್ಲಾಸ್ಟಿಕ್ ಪದಾರ್ಥಗಳು ನಮ್ಮ ಸಮುದ್ರದಲ್ಲಿದೆಯಂತೆ. ಅದನ್ನ ಹೇಗೆ ನಾವು ಸ್ವಚ್ಛಪಡಿಸೋದು ಅದನ್ನ ಅದು ಯಾರಿಗೂ ಗೊತ್ತಿಲ್ಲ. ಇದರಿಂದ ಪ್ರಾಣಿಗಳ ಮೇಲೆ ಏನು ಪರಿಣಾಮ ಆಗ್ತದೆ ಅಂತ ಹೆಚ್ಚು ತಿಳಿದಿಲ್ಲ. ಇನ್ನು ಇತ್ತೀಚೆಗೆ ಆ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಹೇಳ್ತಾರೆ, ಈ ಪ್ಲಾಸ್ಟಿಕ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಮೀನು ಹೊಟ್ಟೆ ಒಳಗಡೆ ಹೋಗ್ತಾ ಇದೆ, ಅದೇ ಮೀನನ್ನ ತಂದು ಜನ ತಿಂತಾರೆ. ಹಾಗಾಗಿ ನಾವು ಹಾಕೋ ಪ್ಲಾಸ್ಟಿಕ್ ಕೊನೆ ನಮ್ಮ ಹೊಟ್ಟೆನೆ ಸೇರ್ತಾ ಇದೆ. ಇದು ಪ್ರಾಣಿಗಳ ಮೇಲೆ ಒಂದೇ ಅಲ್ಲ ಪರಿಣಾಮ, ಮನುಷ್ಯರ ಮೇಲೂ ಸಹ ಸಾಕಷ್ಟು ಪರಿಣಾಮ ಬೀರ್ತದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ತಾವು ಸೂಚಿಸಬಹುದಾ ಡಾಕ್ಟರ್ ಸಂಜಯ್ ಗುಬ್ಬಿ ಅವರೇ? ಬಹಳ ಮುಖ್ಯವಾದ ಪರಿಹಾರ ಅಂತ ಹೇಳಿದ್ರೆ ನಾವು ಉಪಯೋಗಿಸೋ ಪ್ಲಾಸ್ಟಿಕ್ ಅನ್ನ ಆದಷ್ಟು ಕಡಿಮೆ ಮಾಡಲೇಬೇಕು. ಬಹಳ ಮುಖ್ಯವಾಗಿ ವನ್ಯಜೀವಿಗಳು, ಅವುಗಳಿಗೆ ತಿಳಿದಿಲ್ಲ ನಾವೇನೋ ಚಿಪ್ಸ್ ಪ್ಯಾಕೆಟ್ ಬಿಸಾಕೋದ್ರೆ ಅದರೊಳಗಡೆ ಉಪ್ಪಿನಾಂಶ ಇದೆ, ಆಹಾರ ಇದೆ ಅಂತ ತಿಂದು ಬಿಡ್ತಾವು, ತಿಂದು ಸತ್ತೋಗ್ತದೆ, ಅದ್ರ ಹೊಟ್ಟೆ ಕಟ್ಕೊಳ್ತದೆ. ಹೊಟ್ಟೆ ಒಳಗಡೆ ಈ ಕೆಲವು ಪಕ್ಷಿಗಳಿಗೆ, ಅದರಲ್ಲೂ ಕಡಲ ತೀರದಲ್ಲಿ ಸಿಕ್ಕುವಂತಹ ಪಕ್ಷಿಗಳಿಗೆ ಪ್ಲಾಸ್ಟಿಕ್ ತಿಂದು ಅದರದ್ದು ಹೊಟ್ಟೆಯಲ್ಲಿ ಆಹಾರ ಶೇಖರಿಸಿಟ್ಕೊಳ್ಳುವಂತಹ ಭಾಗನೇ ಕಡಿಮೆ ಆಗಿ ಆ ಪ್ರಾಣಿ ಸತ್ತೋಗ್ತದೆ ಹಲವಾರು ಬಾರಿ. ಹಾಗಾಗಿ ನಾವು ಉಪಯೋಗಿಸುವಂತಹ ಪ್ಲಾಸ್ಟಿಕ್ ನ ಒಂದು ಕಡಿಮೆ ಮಾಡಬೇಕು. ಎರಡನೇದಾಗಿ ನಾವು ಎಲ್ಲೆಲ್ಲೋ ಪ್ಲಾಸ್ಟಿಕ್ ಬಿಸಾಕಬಾರದು. ವಾಪಸ್ಸು ಜೋಪಾನವಾಗಿ ತಂದುಕೊಂಡು ಕಾಡಿಗೆ ಹೋದ್ರೆ ನಾವು ಕಾಡಿನಲ್ಲಿ ಪ್ಲಾಸ್ಟಿಕ್ ಬಿಸಾಕದಲ್ಲ ವಾಪಸ್ ಊರಿಗೆ ತಂದು ಅದನ್ನ ಮತ್ತೆ ಮರುಬಳಕೆ ಮಾಡುವಂತಹ ಪ್ರಯತ್ನವನ್ನು ಮಾಡಲೇಬೇಕು. ಇದಿಲ್ಲದಿದ್ರೆ ನಮ್ಮ ಪ್ರಾಣಿಗಳ, ಅದರಲ್ಲೂ ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ, ನೀರಿನಲ್ಲಿರುವಂತಹ ಪ್ರಾಣಿಗಳಿಗೆ ಕೆರೆ ಕುಂಟೆಗಳು ಸಹ ಬತ್ತಿ ಹೋಗ್ತದೆ, ಮುಚ್ಚಿ ಹೋಗ್ತದೆ, ಅದನ್ನ ನಾವೊಂದು ಕುತ್ತಿಗೆ ಹಿಡಿದು ಹಿಚ್ಚುಕದ ಹಾಗೆ ಪರಿಸ್ಥಿತಿ ಬಂದಿದೆ. ವನ್ಯಜೀವಿ ವಿಜ್ಞಾನಿಯಾಗಿ ಮತ್ತು ಸಂರಕ್ಷಕರಾಗಿ ಕಾಡು ಪ್ರಾಣಿಗಳ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ. ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದು ತಗೊಂಡು ಹೋಗ್ತೀನಿ ಆಯ್ತಾ? ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಅಂದರೆ? ಏನು, ಏನ್ ವಿಷಯಮ್ಮ? ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು. ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ. ಡಾಕ್ಟರ್ ಸಂಜಯ್ ಗುಬ್ಬಿ ಅವರಿಗೆ ಮತ್ತು ಅನುಪಮ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಈಗ ಪುಷ್ಯ ಮಳೆಯ ಅವಧಿ ನಡೆದ ಪುಷ್ಯ ಮಳೆ ಕಳೆದ ಜುಲೈ 20ನೇ ತಾರೀಕಿಗೆ ಪ್ರವೇಶ ಆಗಿತ್ತು. ಆಗಸ್ಟ್ 8ರ ತನಕನೂ ಇರ್ತದ. ಈ ಸಮಯದೊಳಗೆ ಪುಷ್ಯ ಮಳೆ ಮಧ್ಯಮ ವೃಷ್ಟಿಯನ್ನ ತರ್ತದ ಅಂತೇಳಿ ಹೇಳುವಂತಹ ಒಂದು ಸೂಚನೆ. ಮುಂಗಾರು ಚುರುಕಾಗ್ತದ, ಹಲವು ಕಡೆ ಕುಂಭದ್ರೋಣ ಮಳೆ ಆಗ್ತದ. ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಸುರಿಮಳೆ ಮತ್ತು ಉತ್ತರ ಒಳನಾಡಿನೊಳಗೆ ಜಡಿಮಳೆ ಆಗ್ತದ ಅನ್ನುವಂತಹ ಸೂಚನೆ ಅದ. ಉತ್ತರ ಭಾರತದ ನದಿಗಳಲ್ಲಿ ಪ್ರವಾಹದ ಭೀತಿ ಕೂಡ ಉಂಟಾಗ್ತದ ಅನ್ನುವಂತಹ ಸೂಚನೆ ಅದ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಕರ್ನಾಟಕದ ಕರಾವಳಿ ಒಳಗೆ ಕೆಲವು ಕಡೆ ನಿರಂತರ ಮಳೆ ಆಗ್ತದ ಅನ್ನುವಂತಹ ಸೂಚನೆ ಅದ. ಇನ್ನ ದಿನಾಂಕಗಳನ್ನು ಗಮನಿಸೋಣ. ಈಗಾಗಲೇ ಕೆಲವು ಮಳೆ ದಿನಗಳು ಮುಗಿದು ಹೋಗ್ಯಾವ. ಇನ್ನು ಉಳಿದಂತಹ ಮಳೆ ದಿನಗಳು ಅಂತಂದ್ರೆ ಜುಲೈ 26, 29, 30, ಆಗಸ್ಟ್ 1 ಮತ್ತು 2. ಇನ್ನೊಮ್ಮೆ ಗಮನಿಸಬೇಕು, ಜುಲೈ 26, 29, 30, ಆಗಸ್ಟ್ 1 ಮತ್ತು 2 ಈ ದಿನಗಳಿಂದ ನಾವು ಮಳೆಯನ್ನ ಪಡೀಬಹುದು ಅನ್ನುವಂಥ ಒಂದು ಸೂಚನೆ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಆತ್ಮೀಯರೇ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜುಲೈ 27ರಿಂದ ಬರುವ ಮಂಗಳವಾರ ಆಗಸ್ಟ್ 2ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಹಗುರದಿಂದ ಸಾಧಾರಣ ಮಳೆಯನ್ನ ಈ ಸಮಯದೊಳಗೆ ನಾವು ಪಡೆಯಬಹುದು. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಬಿಸಿಲಿನ ವಾತಾವರಣ, ಹಿಂಗ ಅನೇಕ ಬಗೆಯ ವಾತಾವರಣದ ಬದಲಾವಣೆಗಳನ್ನು ನಾವು ಈ ಸಮಯದೊಳಗೆ ಗಮನಿಸಬಹುದು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ ಜುಲೈ 27ನೇ ತಾರೀಕು ಮತ್ತು ಮಂಗಳವಾರ ಆಗಸ್ಟ್ 2ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 90%, ಗುರುವಾರ 28ನೇ ತಾರೀಕು 75%, ಶುಕ್ರವಾರ 29ನೇ ತಾರೀಕು 85%, ಶನಿವಾರ ಜುಲೈ 30 ರವಿವಾರ, ಜುಲೈ 31 ಸೋಮವಾರ, ಆಗಸ್ಟ್ 1 ಈ ಮೂರು ದಿವಸ ಶೇಕಡಾ 80% ಅನ್ನುವಂತಹ ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಟ್ಟು ಒಂದು ವಾರದ ಅವಧಿ ಒಳಗ 53.5 mm ಮಳೆಯನ್ನ ಕಲಬುರಗಿ ಜಿಲ್ಲೆ ಒಳಗ ಪಡೆಯಬಹುದು ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 27, ಶುಕ್ರವಾರ 29, ರವಿವಾರ 31, ಸೋಮವಾರ ಆಗಸ್ಟ್ 1 ಮತ್ತು ಮಂಗಳವಾರ 2 ತಾರೀಕು ಈ ದಿನಗಳಂದು ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 90%. ಗುರುವಾರ 28 ತಾರೀಕು 80, ಶನಿವಾರ 30 ತಾರೀಕು 85% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಂದು ವಾರದ ಅವಧಿ ಒಳಗ ಬೀದರ್ ಜಿಲ್ಲೆ ಒಳಗ 67 mm ಹೆಚ್ಚು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇನ್ನು ರಾಯಚೂರು ಜಿಲ್ಲೆ ಒಳಗ ಬುಧವಾರ 27 ತಾರೀಕು ಮತ್ತು ಮಂಗಳವಾರ ಆಗಸ್ಟ್ 2 ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 90%. ಗುರುವಾರ 28, ರವಿವಾರ 31 ಈ ಎರಡು ದಿವಸ 80, ಶುಕ್ರವಾರ 29 ತಾರೀಕು, ಸೋಮವಾರ ಆಗಸ್ಟ್ 1 ತಾರೀಕು 85, ಶನಿವಾರ 30 ತಾರೀಕು 75% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಟ್ಟು ಒಂದು ವಾರದ ಅವಧಿ ಒಳಗ ರಾಯಚೂರು ಜಿಲ್ಲೆ ಒಳಗ 51 mm ಮಳೆ ನಾವು ನಿರೀಕ್ಷೆ ಮಾಡಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 27 ತಾರೀಕು ಮಳೆಯ ಸಾಧ್ಯತೆಗಳು 65, ಗುರುವಾರ 28 ತಾರೀಕು 80, ಶುಕ್ರವಾರ 29, ಶನಿವಾರ 30 ಮತ್ತು ಮಂಗಳವಾರ ಆಗಸ್ಟ್ 2 ತಾರೀಕು ಶೇಕಡಾ 90%, ರವಿವಾರ ಜುಲೈ 31, ಸೋಮವಾರ ಆಗಸ್ಟ್ 1 ಈ ಎರಡು ದಿವಸ ಶೇಕಡಾ 85% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಟ್ಟು ಒಂದು ವಾರದ ಅವಧಿಯೊಳಗ 55 mm ಮಳೆಯನ್ನ ವಿಜಯಪುರ ಜಿಲ್ಲೆ ಪಡೆಯಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 27, ಗುರುವಾರ 28, ಶನಿವಾರ 30 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 75%, ಶುಕ್ರವಾರ 29 ಶೇಕಡಾ 80%, ರವಿವಾರ ಜುಲೈ 31, ಸೋಮವಾರ ಆಗಸ್ಟ್ 1 ಈ ಎರಡು ದಿವಸ ಶೇಕಡಾ 85 ಮತ್ತು ಮಂಗಳವಾರ ಆಗಸ್ಟ್ 2 ತಾರೀಕು ಶೇಕಡಾ 90% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ವಾರಪೂರ್ತಿ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಒಟ್ಟು ಒಂದು ವಾರದ ಅವಧಿಯೊಳಗ 57.4 mm ಮಳೆಯನ್ನ ಕೊಪ್ಪಳ ಜಿಲ್ಲೆ ಪಡೆಯಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 27 ತಾರೀಕು ಅಲ್ಲದೆ ಆಗಸ್ಟ್ 2 ತಾರೀಕು ಮಂಗಳವಾರ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 90%, ಗುರುವಾರ 28 ತಾರೀಕು, ಶನಿವಾರ 30 ತಾರೀಕು 75, ಶುಕ್ರವಾರ 29 ತಾರೀಕು ಅಲ್ಲದೆ ಸೋಮವಾರ ಆಗಸ್ಟ್ 1 ತಾರೀಕು ಶೇಕಡಾ 85%, ರವಿವಾರ 31 ತಾರೀಕು 80% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಒಳಗ ವಾರಪೂರ್ತಿ ಮಳೆಯ ಸಾಧ್ಯತೆಗಳದಾವ. ಒಟ್ಟು ಒಂದು ವಾರದ ಅವಧಿಯೊಳಗ ಯಾದಗಿರಿ ಜಿಲ್ಲೆ ಒಳಗ 61 mm ಮಳೆಯನ್ನ ಪಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 27 ತಾರೀಕು, ರವಿವಾರ 31 ತಾರೀಕು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 80%, ಗುರುವಾರ 28 ತಾರೀಕು 70, ಶುಕ್ರವಾರ 29 ತಾರೀಕು ಅಲ್ಲದೆ ಸೋಮವಾರ ಆಗಸ್ಟ್ 1 ತಾರೀಕು ಶೇಕಡಾ 85, ಶನಿವಾರ 30 ತಾರೀಕು 75 ಮತ್ತು ಮಂಗಳವಾರ 2 ತಾರೀಕು ಶೇಕಡಾ 90% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಂದು ವಾರದ ಅವಧಿಯೊಳಗ ಬಳ್ಳಾರಿ ಜಿಲ್ಲೆ ಒಳಗ 56 mm ಮಳೆಯನ್ನ ಪಡೆಯಬಹುದಾಗಿದೆ. ಇನ್ನು ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 27 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 70%, ಗುರುವಾರ 28, ಶುಕ್ರವಾರ 29, ಶನಿವಾರ ಜುಲೈ 30 ಮತ್ತು ರವಿವಾರ 31 ತಾರೀಕು ಈ ನಾಲ್ಕು ದಿವಸ ಶೇಕಡಾ 80%, ಸೋಮವಾರ ಆಗಸ್ಟ್ 1 ತಾರೀಕು 85 ಮತ್ತು ಮಂಗಳವಾರ ಆಗಸ್ಟ್ 2 ತಾರೀಕು ಶೇಕಡಾ 90% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ವಾರಪೂರ್ತಿ ಮಳೆ ಆಗಬಹುದು. ಒಂದು ವಾರದ ಅವಧಿಯೊಳಗ ಬಾಗಲಕೋಟೆ ಜಿಲ್ಲೆ ಒಳಗ ಸುಮಾರು 50 mm ಹೆಚ್ಚು ಮಳೆಯನ್ನ ಪಡೆಯಬಹುದಾಗಿದೆ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 27, ಗುರುವಾರ 28, ಶನಿವಾರ 30 ತಾರೀಕು ಅಲ್ಲದೆ ಸೋಮವಾರ ಆಗಸ್ಟ್ 1 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 80%, ಶುಕ್ರವಾರ 29 ತಾರೀಕು ಅಲ್ಲದೆ ಮಂಗಳವಾರ ಆಗಸ್ಟ್ 2 ತಾರೀಕು 85, ರವಿವಾರ ಜುಲೈ 31 ತಾರೀಕು ಶೇಕಡಾ 75% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ವಾರಪೂರ್ತಿ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಒಂದು ವಾರದ ಅವಧಿಯೊಳಗ ಸೊಲ್ಲಾಪುರ ಜಿಲ್ಲೆ ಒಳಗ 52.5 mm ಮಳೆ ಬರಬಹುದು. ಇನ್ನು ಜೈರಾಬಾದ್ ತಾಲೂಕಿನೊಳಗ ಬುಧವಾರ 27ನೇ ತಾರೀಕು, ಶುಕ್ರವಾರ 29, ರವಿವಾರ 31, ಸೋಮವಾರ ಆಗಸ್ಟ್ 1 ಮತ್ತು ಮಂಗಳವಾರ ಆಗಸ್ಟ್ 2. ಈ 5 ದಿನಗಳಂದು ಮಳೆಯಾಗುವಂತಹ ಸಾಧ್ಯತೆಗಳು 90%. ಗುರುವಾರ 28ನೇ ತಾರೀಕು 80, ಶನಿವಾರ 30ನೇ ತಾರೀಕು 85% ಅನ್ನುವಂತಹ ಸೂಚನೆ ಅದ. ಒಟ್ಟು ಜಹೀರಾಬಾದ್ ತಾಲೂಕಿನೊಳಗ ಒಂದು ವಾರದ ಅವಧಿಯೊಳಗ 56 mm ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳನ್ನು ನಾವು ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದೇನಪ್ಪ ಅಂತಂದ್ರೆ, ಬರುವ ವಾರ ಮಿಶ್ರ ವಾತಾವರಣ ಇರ್ತದೆ, ಹಗುರದಿಂದ ಸಾಧಾರಣ ಮಳೆಯನ್ನು ನಾವು ಪಡಿಬಹುದಾಗಿದ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು ಎಲ್ಲ ಪ್ರದೇಶಗಳಲ್ಲಿ. ಕೆಲವು ಕಡೆ ಗುಡುಗು ಮಿಂಚುಗಳು ಈ ಮಳೆಗಳ ಜೊತೆಗೆ ಇರಬಹುದು. ಆತ್ಮೀಯರೆ, ಇದಕ್ಕೂ ಮುಂದಿನ ವಾರ ಅಂದ್ರೆ ಆಗಸ್ಟ್ 3ನೇ ತಾರೀಕಿನ ನಂತರ ಕೂಡ ಏನು ವಾರ ಬರ್ತದೆ, ನಾವು ಆ ವಾರದೊಳಗೆ ಸಹಿತ ಒಳ್ಳೆ ಮಳೆಯನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಅದಕ್ಕೆ ಅದನ್ನು ಕೂಡ ತಾವು ವಿಚಾರ ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನು ಮುಂದುವರೆಸಿಕೊಂಡು ಹೋಗಬಹುದು. ಎಲ್ಲೆಲ್ಲಿ ಅನುಕೂಲ ಆಗ್ತದೆ ತಮ್ಮ ಚಟುವಟಿಕೆಗಳಿಗೆ ಮಾಡಿಕೊಂಡು ಹೋಗಬೇಕು. ಯಾಕಪ್ಪ ಅಂತಂದ್ರೆ ನಡುವ ಸ್ವಲ್ಪ ಗ್ಯಾಪ್ ಇರ್ತದೆ, ಬಿಸಿಲಿರಬಹುದು, ಮೋಡ ಕವಿದ ವಾತಾವರಣ ಇರಬಹುದು, ಮಳೆ ಇರಬಹುದು, ಇಂಥ ಒಂದು ಸನ್ನಿವೇಶಗಳು ಬದಲಾಗ್ತಾ ಇರೋದ್ರಿಂದ ತಮಗೆ ಯಾವಾಗ ಯಾವಾಗ ಅನುಕೂಲ ಆಗ್ತದೆ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಕಡೆಯಕ ಆಗಬೇಕು. ಯಾರ್ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು, ಸ್ವಾವಲಂಬಿ ಆಗಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ. ಇದರ ಜೊತೆಗೆ ಇನ್ನೂ ಅನೇಕ ಆಪ್ಗಳದಾವ. ಮೇಘದೂತ ಅನ್ನುವಂತಹ ಆಪ್ ನಿಮಗೆ ಬಹಳ ಸಹಕಾರಿಯಾಗ್ತದೆ, ಕೃಷಿ ಚಟುವಟಿಕೆಗಳಿಗೆ ಜ್ಞಾನವನ್ನ ಕೊಡ್ತದೆ. ಪ್ರತಿ ದಿವಸ ನಾವು ಏನ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಅದು ಹೇಳೋದ್ರಿಂದ ಆ ಮೇಘದೂತ ಕೂಡ ತಮ್ಮ ಮೊಬೈಲ್ನೊಳಗೆ ಇರಬೇಕು. ಅದರ ಜೊತೆಗೆ ಹವಾಮುನ್ಸೂಚನೆ ಕೂಡ ಅದರೊಳಗೆ ಇದ್ದೇ ಇರ್ತದೆ, ಎಷ್ಟು ಮಳೆ ಬರ್ತದೆ ಅನ್ನುವಂತಹ ಪ್ರಮಾಣ ಕೂಡ ಅಲ್ಲಿ ಕೊಡ್ತಾ ಇರ್ತಾರ. ಅದಕ್ಕೆ ಮೇಘದೂತವನ್ನ ತಾವು ಸ್ಥಾಪನೆ ಮಾಡಿಕೊಳ್ಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇಂದಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್, ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ ಸರಣಿ ಮೇಘ ಸಂದೇಶದ 564ನೇ ಸಂಚಿಕೆ ಕೇಳಿದಿರಿ. ಭರತ್, ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದ್ ಹೇಗೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ನಿನ್ನ ಮನೆಯ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನ ಪಡೆಯಬಹುದು. ಓ ಹೌದಾ, ನಾನು ಕೂಡ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸನ ಪ್ರಾರಂಭ ಮಾಡ್ತೀನಿ. ಈಗ ರಾಮಣ್ಣ ಚೌಡ್ಕಿ ಮತ್ತು ಸಂಗಡಿಗರಿಂದ ಒಂದು ಚೌಡ್ಕಿ ಪದ. ಸೂರ್ಯಚಂದ್ರ ಮಾಯೆ ಶಿವನು ಅಬ್ಬ ರಾಮು ರಾಮ, ಸೂರ್ಯಚಂದ್ರ ಮಾಯೆ ಶಿವನು ಅಬ್ಬ ರಾಮು ರಾಮ, ಸೂರ್ಯಚಂದ್ರ ಮಾಯೆ ಶಿವನು ಅಬ್ಬ ರಾಮು ರಾಮ. ಸೂರ್ಯನ ಚಂದ್ರ ಮಕರಿಯಲ್ಲ ಎಲ್ಲಮ್ಮ ಶಿವನೇ, ಮಕ್ಕಳ ಫಲವಾನಿ ದಯ ಮಾಡು ರಾಮು ರಾಮ, ಮಕ್ಕಳ ಪರವಾನಿ ದಯ ಮಾಡು ಅರಗು ರಾಮ, ಮಕ್ಕಳ ಪರವಾನಿ ದಯ ಮಾಡು ಅರಗು ರಾಮ. ಆ ಮಗನಿನಗ ಎರಿನವಿಲ್ಲ ರಘುರಾಮ ಸಂಜೆನೆ ಉಟ್ಟಾಲಿ ಮುಂಜೇನೆ ಸಾಯಾಲಿ ಶಿವನೇ ಅಬಂಜಂಬ ಸಲ್ಲ ನೀ ಮರಸಯ್ಯ ರಾಮು ರಾಮ ಅಗ್ವಂಜಂಬ ಸಬದ ನೀ ನಳಸಯ್ಯೋ ರಾಮು ರಾಮ ಬಂಜಂಬ ಚಲ್ಲ ನೀ ಮರಸಯ್ಯ ಜಂಬ ಸಲ್ಲ ನೀ ನಳಸಯ್ಯ ರಘುರಾಮ ಪಂಜಂಬ ಸಬದ ನೀ ಮರಸಯ್ಯೋ ಜಂಬ ಶಬದ ನೀರಸಯ್ಯ ರಘುರಾಮ ಬಂಜಂಬ ಸಲ್ಲ ನೀರಸಯ್ಯ ರಘುರಾಮ ಒಂದ ತಿಂಗಳ ಬಾಲಿ ಒಂದೇನು ಬಯಸಾಳ ದೇವಿ ಎರಡೇಲಿ ಒಂದಡಕಿತ ಬಯಸಾಳು ರಾಮು ರಾಮ